ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೊಗ್ಗೆಕಾಯಿ ಬೆಳೆ ಬೇಸಾಯ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ರೈತ ಬಾಂಧವರಿಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರಿದ್ದಾರೆ. ಇವರು ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೊಗ್ಗೆಕಾಯಿ, ಇದನ್ನು ಮಂಗಳೂರು ಸೌತೆ ಅಂತಲೂ ಕರೀತಾರೆ. ಅನೇಕ ರೈತರು ಅಥವಾ ಗ್ರಾಹಕರು ಕೂಡ ಈ ಸೌತೆಯನ್ನು ನೋಡಿರ್ತಾರೆ ಎಷ್ಟೋ ಸಾರಿ. ಬಸ್ನಲ್ಲಿ ಅದಕ್ಕೆ ಚಟ್ನಿ ಉಪ್ಪು ಹಾಕಿ ಮಾರಾಟ ಮಾಡುವಂಥವ್ರನ್ನೂ ಕೂಡ ನೋಡಿರ್ತೀವಿ. ಅಲ್ಲಲ್ಲಿ ಒಂದೊಂದು ಕಡೆ ನಿಂತ್ಕೊಂಡು ಅದನ್ನು ಮಾರಾಟ ಮಾಡ್ತಾ ಇರ್ತಾರೆ. ಕಾರ್ನಲ್ಲಿ ಬರ್ತಾರೆ, ತೊಗೊಳ್ತಾರೆ, ಹೋಗ್ತಾ ಇರ್ತಾರೆ. ಕೆಲವೊಂದು ಜನ ಅದನ್ನು ಸಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಇದಕ್ಕೂ ಕೂಡ ಒಯ್ತಾ ಇರ್ತಾರೆ. ಈ ಮೊಗ್ಗೆಕಾಯಿ ಒಟ್ಟಾರೆ ಅದರ ಪರಿಚಯ, ಅದರ ಬೇಸಾಯ ಕ್ರಮ ಎಲ್ಲನೂ ತಿಳಿಸ್ಕೊಡ್ತಾರೆ ಡಾಕ್ಟರ್ ರತ್ನಾಕರ್ ಶೇಟ್ ಅವರು. ನಮಸ್ತೆ ಡಾಕ್ಟರ್ ರತ್ನಾಕರ್ ಶೇಟ್. ನಮಸ್ಕಾರ. ಮೊಗ್ಗೆಕಾಯಿ ಅಂತೀವಲ್ಲ, ಆ ಬೆಳೆ ಸ್ವಲ್ಪ ಪರಿಚಯ ಮಾಡ್ತಿರೋ ಏನು ಅಂತ? ಈ ಮೊಗ್ಗೆಕಾಯಿ ಹೇಳೋದು ಕುಂಬಳ ಜಾತಿಗೆ ಸೇರಿದ ಒಂದು ತರಕಾರಿ ಬೆಳೆ. ಅದು ನಮ್ಮ ಈ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಒಂದು 100-200 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಇದರ ಮಹತ್ವ ಏನಂದ್ರೆ ಈ ತರಕಾರಿದು, ಇದು ನಾವು ಒಂದು ವರ್ಷದವರೆಗೂ ಕೆಡದಂತೆ ಇಡುವಂಥದ್ದು. ಈ ಮಲೆನಾಡಿನಲ್ಲಿ ಬಹಳ ಮಳೆ ಇರೋದ್ರಿಂದ ಹವ್ಯಕ ಬ್ರಾಹ್ಮಣರು ಮುಖ್ಯವಾಗಿ ಅದನ್ನ ಅವರು ತರಕಾರಿನೇ ಅವರ ಆಹಾರ ಪದ್ಧತಿ ಅವಲಂಬವಾಗಿರೋದ್ರಿಂದ ಈ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಸತತವಾಗಿ ಮಳೆ ಇರೋದ್ರಿಂದ ಅವರು ತರಕಾರಿನ ಬೆಳೆಸ್ಕೊಳ್ಳಕ್ ಆಗೋದಿಲ್ಲ. ಮಾರ್ಕೆಟ್ಗೆ ಬಂದು ಹಳ್ಳಿಗಳಿರೋರು ತರಕಾರಿ ತಗೊಳಕ್ಕೆ ಹೋಗಕ್ಕೂ ಆಗ್ತಾ ಇರೋದಿಲ್ಲ. ಆ ಒಂದು ಸನ್ನಿವೇಶದಲ್ಲಿ ಬೇಸಿಗೆಯಲ್ಲಿ ಅವರು ಈ ಮೊಗೆಕಾಯಿಯನ್ನ ಬೆಳೆದು ಅದನ್ನ ಸಂರಕ್ಷಣೆ ಮಾಡಿ ಒಂದು ಮನೆಯಲ್ಲೇ ಇಟ್ಟು ಅದನ್ನ ಮಳೆಗಾಲದಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ಈ ಮೊಳಗೇಕಾಯಿ ಹೇಳೋದು ಒಂದು ಉತ್ತಮ ತರಕಾರಿ. ಮೊದಲಿಂದ ಹವ್ಯಕ ಬ್ರಾಹ್ಮಣರಿಗೆ ತರಕಾರಿ ಅಂತದೇ ಹೇಳಬಹುದು. ಹಾಗಾಗಿ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಮೊದಲೆಲ್ಲ ಅವಿಭಕ್ತ ಕುಟುಂಬ ಇರೋದ್ರಿಂದ ಬಹಳ ಜನ ಇರುತ್ತಿದ್ರು. ಈ ಕಾಯಿ ದೊಡ್ಡ ದೊಡ್ಡ 1-2 ಕೆಜಿ 3 ಕೆಜಿ ಒಂದೆರಡು ಕಾಯಿ ಕಟ್ ಮಾಡಿ ಸಾರು ಮಾಡೋದಂದ್ರೆ ಎಲ್ಲರಿಗೂ ಸಾಕಿ. ಅದಲ್ಲದೆ ಅವ್ರ ಜೊತೆ ಇರುವಂತ ಕೂಲಿ ಕಾರ್ಮಿಕರಿಗೂ ಅವ್ರಲ್ಲೇ ಊಟ ವಸತಿ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅದನ್ನ ಮಳೆಗಾಲದಲ್ಲಿ ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಯಾವುದೇ ತರಕಾರಿ ಇರದೇ ಇರೋ ಸಂದರ್ಭದಲ್ಲಿ ಇದನ್ನ ಬೇಸಿಗೆಯಲ್ಲೇ ಬೆಳೆದು ನಮಗೆ ಎಷ್ಟು ಕಾಯ್ಬೇಕು, ಒಂದ್ ಕುಟುಂಬಕ್ಕೆ 200-300 ಕಾಯ್ಬೇಕು, ಅದನ್ನ ಹಂಗೆ ಇಟ್ಟು ಒಂದು ನೆಕ್ಸ್ಟ್ ಬೇಸಿಗೆ ತನಕ ಅದನ್ನ ಸಂರಕ್ಷಣೆ ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಳಕೆಯ ಉಪಯೋಗತೆಯನ್ನು ಅರಿತಂತ ರೈತರು ಎಲ್ಲ ಈ ಸಾಂಪ್ರದಾಯಿಕ ಪ್ರದೇಶ ಅಲ್ಲದೇನೆ ಇದು ಸಾಂಪ್ರದಾಯಿಕವಾಗಿ ಕರಾವಳಿ ಮತ್ತು ಮಲೆನಾಡು ಬೆಳೀತಾ ಇದ್ರು. ಇವಾಗ ಅರೆ ಮಲೆನಾಡು, ಈಗ ಹಾಸನದಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ದಾವಣಗೆರೆ, ಮೈಸೂರು, ಆ ಪ್ರದೇಶದಲ್ಲಿ ಎಕರೆಗಟ್ಟಲೆ ಇದರಲ್ಲಿ ಬೆಳೀತಾ ಇದ್ದಾರೆ. ಇದನ್ನ ಬೇಸಿಗೆಯಲ್ಲಿ ಮಾತ್ರ ಬೆಳೆಯಕ್ಕೆ ಸಾಧ್ಯನಾ ಅಥವಾ ಹೇಗೆ? ಬೇಸಿಗೆ ಮಲೆನಾಡಿನಲ್ಲಿ ಇದನ್ನ ಬೇಸಿಗೆಯಲ್ಲಿ ಕುಂಬಳ, ಯಾವುದೇ ಕುಂಬಳ ಜಾತಿಯ ತರಕಾರಿ ಬೇಸಿಗೆಯಲ್ಲಿ ಬಹಳ ವೇಗವಾಗಿ ಬೆಳೆಯುತ್ತದೆ. ಈ ಮಳೆಗಾಲದಲ್ಲೂ ಬೆಳೀತಾರೆ ಇದನ್ನ. ಈ ಕರಾವಳಿ ಪ್ರದೇಶದಲ್ಲಿ ಮಳೆ ಸೌತೆಕಾಯಿ ಅಂತ ಬೆಳೀತಾರೆ. ಈ ಮಳೆ ಬಿದ್ದು ಒಂದು ತಿಂಗಳಾದ ಕೂಡ ಹಾಕ್ತಾರೆ. ಅವ್ರಲ್ಲಿ ದೀಪಾವಳಿ ಟೈಮ್ಗೆ ಕಡುಬು ಅಂತವೆಲ್ಲ ಮಾಡ್ಲಿಕ್ಕೆ ಮೊಗೆಕಾಯಿನೇ ಅವ್ರಿಗೆ ಶ್ರೇಷ್ಠ. ಈ ಮೊಗೆಕಾಯಿ ಆ ಮಳೆಗಾಲದಲ್ಲಿ ಬೆಳೆದಿದ್ದ ಮೊಗೆಕಾಯಿನ ಅವ್ರು ದೀಪಾವಳಿಗೆ ಮಾರ್ಕೆಟ್ಗೆ ತರುತ್ತಾರೆ. ಮಳೆಗಾಲದಲ್ಲಿ ಬೆಳೆ ವರ್ಷ ಸರ್ವ ಋತುಗಳಲ್ಲಿ ಬೆಳಿಬಹುದು. ಸ್ವಲ್ಪ ಚಳಿಲಿ ಸ್ವಲ್ಪ ಬೆಳವಣಿಗೆ ಕುಂಠಿತವಿರುತ್ತೆ, ವಿನಃ ಬಾಕಿ ಎಲ್ಲಾ ಕಾಲದಲ್ಲೂ ಬೆಳಿಬಹುದು. ಇದು ಸ್ಥಳೀಯ ತಳಿನ? ಇದು ಸಾಂಪ್ರದಾಯಿಕ ಸ್ಥಳೀಯ. ಈ ನಮ್ಮ ಇದು ಕರ್ನಾಟಕ, ಇದನ್ನ ಕರ್ನಾಟಕದ ಆಂಧ್ರ, ಕೇರಳ, ತಮಿಳ್ನಾಡಲ್ಲೂ ಬೆಳೀತಾರೆ. ಆಮೇಲೆ ನಾರ್ತ್ ಈಸ್ಟರ್ನ್, ಈ ಅಸ್ಸಾಂ ಆ ಕಡೆಯಲ್ಲೂ ಬೆಳೀತಾರೆ.

ಸಸ್ಯಕ್ಕೆ ಅಗತ್ಯವಿರುವಾಗ ಒದಗಿಸುವಲ್ಲಿ ವಿಫಲವಾಗುತ್ತದೆ. ಈ ಎಲ್ಲದರ ಪರಿಣಾಮ ಮುಂದೊಂದು ದಿನ ಭೂಮಿ ಬಂಜರಾಗುತ್ತದೆ. ಈ ಕಳೆಗಳನ್ನು ಗೊಬ್ಬರವನ್ನಾಗಿ ಬಳಸಿ ನಮ್ಮ ಭೂಮಿ ಬಂಜೆಯಾಗುವುದನ್ನು ತಡೆಯಲು ಸಾಧ್ಯವಿದೆ. ಇತ್ತೀಚಿನ ವರ್ಷಗಳಲ್ಲಿ ದನಕರುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸಗಣಿ ಮತ್ತು ಗಂಜಳ ಇತ್ಯಾದಿ ಸಾವಯವ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿದೆ. ಕಳೆಗಳಾದ ಯುಪೋಟೋರಿಯಂ, ಪಾರ್ಥೇನಿಯಂ ಮತ್ತು ತಗಚೆಗಳು ಪ್ರಮುಖವಾಗಿ ಮಳೆಗಾಲದಲ್ಲಿ ರಸ್ತೆ ಪಕ್ಕದಲ್ಲಿ, ಬೀಳುಭೂಮಿಯಲ್ಲಿ, ಹೊಲಗದ್ದೆಗಳಲ್ಲಿನ ಬದುಗಳಲ್ಲಿ, ಗೋಮಾಳದಲ್ಲಿ, ಆಟದ ಮೈದಾನ, ಹಳ್ಳ ಕೊಳ್ಳ ಇತ್ಯಾದಿ ಸ್ಥಳಗಳಲ್ಲಿ ಬೆಳೆಯುತ್ತವೆ. ಇವುಗಳನ್ನು ಬಳಸಿ ಗೊಬ್ಬರ ಮಾಡುವುದು ಅತ್ಯಂತ ಲಾಭದಾಯಕ. ತಗಚೆಯ ಎಲೆಗಳಲ್ಲಿ ಪ್ರತಿಶತ 2.63% ಸಾರಜನಕ, 0.45% ರಂಜಕ, 2.5% ಪೊಟ್ಯಾಷ್ ಅಂಶಗಳಿವೆ. ಇತರೆ ಪೋಷಕಾಂಶಗಳಾದ ಗಂಧಕ, ಸುಣ್ಣ, ಮ್ಯಾಗ್ನೀಷಿಯಂ ಮತ್ತು ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ, ಮ್ಯಾಂಗ್ನೀಸ್ ಮತ್ತು ತಾಮ್ರ ಇತ್ಯಾದಿ ಖನಿಜಾಂಶಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿವೆ. ಈ ಎಲ್ಲಾ ಕಳೆಗಳ ಬೇರಿನಲ್ಲಿ ರಂಜಕ ಕರಗಿಸುವ ಸೂಕ್ಷ್ಮಾಣುಗಳಿವೆ. ಹೆಸರು ತಗಚೆ ದ್ವಿದಳ ಧಾನ್ಯಕ್ಕೆ ಸೇರಿದ ಸಸ್ಯವಾದ್ದರಿಂದ ಇದರ ಬೇರಿನ ಗಂಟುಗಳಲ್ಲಿ ಸಾರಜನಕವನ್ನು ಸಂಗ್ರಹಿಸುವ ಸಾವಿರಾರು ಸೂಕ್ಷ್ಮಾಣುಗಳಿವೆ. ಈ ಬೇರುಗಳನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುವುದರಿಂದ ಈ ಎಲ್ಲಾ ಸೂಕ್ಷ್ಮಾಣುಗಳು ಗೊಬ್ಬರದಲ್ಲಿ ಪುನರ್ವೃದ್ಧಿಯಾಗಿ ನಮ್ಮ ಬೆಳೆಗಳಿಗೆ ಆಹಾರ ಒದಗಿಸುತ್ತವೆ. ಈ ಗೊಬ್ಬರದಿಂದ ಮಣ್ಣಿಗೆ ಸಾವಯವ ಇಂಗಾಲ ದೊರಕುವುದರಿಂದ ಜೈವಿಕ ಆರೋಗ್ಯ ವೃದ್ಧಿಗೊಂಡು ಮಣ್ಣಿನ ರಚನೆ ಉತ್ತಮಗೊಳ್ಳುತ್ತದೆ. ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಕಲಿತ ಗೊಬ್ಬರದಿಂದ ಸಾವಯವ ಆಮ್ಲಗಳು ಬಿಡುಗಡೆಯಾಗಿ ಮಣ್ಣಿನ ರಸಸಾರ ಉತ್ತಮಗೊಂಡು ಮುಖ್ಯ ಮತ್ತು ಲಘು ಪೋಷಕಾಂಶಗಳು ಹೆಚ್ಚಾಗಿ ಬೆಳೆಗಳಿಗೆ ಸಿಗುತ್ತವೆ. ಗೊಬ್ಬರ ತಯಾರಿಸುವ ವಿಧಾನ ಹೇಗೆಂದರೆ, ಮುಂಗಾರು ಮುಗಿದು ಹಿಂಗಾರು ಆರಂಭವಾದಾಗ ನಿಮ್ಮ ಕಣ್ಣಿಗೆ ಕಾಣಿಸುವ ಎಲ್ಲ ರೀತಿಯ ಕಳೆಗಿಡಗಳನ್ನು ಕಿತ್ತು ತನ್ನಿ. ಕಳೆಗಳನ್ನು ಸಾಧ್ಯವಾದಲ್ಲಿ ಬೇರು ಸಮೇತವೇ ಕೀಳಿ. ಬಿಗಿಯಾಗಿದ್ದರೆ ಮಾತ್ರ ಕುಡುಗೋಲಿನಿಂದ ಬುಡಮಟ್ಟಕ್ಕೆ ಕೊಯ್ದು ಸಂಗ್ರಹಿಸಿ. 1 ಟನ್ ಹಸಿರೆಲೆ ಕಳೆ ಗೊಬ್ಬರ ತಯಾರಿಸಲು 3.5 ಅಡಿ ಅಗಲ, 3.5 ಅಡಿ ಆಳ ಮತ್ತು 8 ಅಡಿ ಉದ್ದದ ಸ್ಥಳ ಬೇಕಾಗುತ್ತದೆ. ಇದನ್ನ ಮೊದಲು ರೆಡಿ ಮಾಡಿಕೊಳ್ಳಿ. ನಂತರ ಕಳೆಗಳನ್ನು 3-4 ಇಂಚಿನಷ್ಟು ಸಣ್ಣದಾಗಿ ಕತ್ತರಿಸಬೇಕು. ಕತ್ತರಿಸಿದ ಕಳೆಗಳನ್ನು 15-20 ಸೆಂಟಿಮೀಟರ್ ಗಾತ್ರದ ಪದರಿನ ರೀತಿಯಲ್ಲಿ ಕಾಂಪೋಸ್ಟ್ ಗುಂಡಿಯಲ್ಲಿ ಹರಡಬೇಕು. ನಂತರ ಹಸಿ ಸಗಣಿ ಬಗ್ಗಡವನ್ನು ಕಳೆಗಳ ಮೇಲೆ ಸಿಂಪಡಿಸಬೇಕು. ಪ್ರತಿ 100 ಕೆಜಿ ಕಳೆಗಳಿಗೆ 10 ಕೆಜಿ ಹಸಿ ಸಗಣಿ ಬೇಕಾಗುತ್ತದೆ. ಪುನಃ ಕತ್ತರಿಸಿದ ಕಳೆಗಳನ್ನು 15-20 ಸೆಂಟಿಮೀಟರ್ಗಳಷ್ಟು ಹಾಕಿ ಅದರ ಮೇಲೆ ಮತ್ತೆ ಸಗಣಿ ಬಗ್ಗಡವನ್ನು ಹಾಕುತ್ತಾ ಬನ್ನಿ. ಹೀಗೆ ತಯಾರಾದ ಕಾಂಪೋಸ್ಟ್ ಗುಡ್ಡೆಯ ಮೇಲೆ ಮಣ್ಣಿನಿಂದ ಮುಚ್ಚಿ ನೀರನ್ನ ಸಿಂಪಡಿಸಿ ಮಣ್ಣನ್ನು ತೋಯಿಸಿ ಆಮೇಲೆ 1 ತಿಂಗಳು ಬಿಟ್ಟು ಕಾಂಪೋಸ್ಟ್ ಗುಡ್ಡೆಯನ್ನ ಸಲಿಕೆಯಿಂದ ಚೆನ್ನಾಗಿ ಮಿಶ್ರವಾಗುವಂತೆ ಮುಗುಚಿ ನಂತರ ಮೊದಲಿನಂತೆ ಮತ್ತೆ ಮಣ್ಣಿನಿಂದ ಮುಚ್ಚಿ ನೀರು ಸಿಂಪಡಿಸಿ. ಇದನ್ನು 1.5 ತಿಂಗಳು ಹಾಗೂ 2 ತಿಂಗಳಿಗೆ ಮತ್ತೊಮ್ಮೆ ಪುನರಾವರ್ತಿಸಿ. 3 ತಿಂಗಳ ವೇಳೆಗೆ ಸಂಪೂರ್ಣವಾಗಿ ಕಳಿತ ಕಳೆಗಳ ಸಾವಯವ ಗೊಬ್ಬರ ಸಿದ್ಧವಾಗುತ್ತದೆ. ಈ ಕಳೆ ಗೊಬ್ಬರವನ್ನ ಬಿತ್ತನೆ ಮಾಡುವ 1 ವಾರದ ಮೊದಲು ಪ್ರತಿ ಎಕರೆಗೆ 4 ಟನ್ಗಳಷ್ಟು ಭೂಮಿಗೆ ಸೇರಿಸಿ ಮಣ್ಣು ಮುಚ್ಚಿ. ಇದರಿಂದ ಪ್ರತಿಶತ 35-40% ಇಳುವರಿ ಹೆಚ್ಚುತ್ತದೆ. ಕೊಟ್ಟಿಗೆ ಗೊಬ್ಬರ ಸಿಗುವುದು ದುಸ್ತರವಾಗಿದೆ, ಸಿಕ್ಕರೂ ದುಬಾರಿ ಬೆಲೆ. ಆದ್ದರಿಂದ ಫ್ರೀಯಾಗಿ ಸುಲಭವಾಗಿ ಸಿಗುವ ಈ ಕಳೆ ಸಸ್ಯಗಳನ್ನು ರೈತರು ಬಳಸಿಕೊಂಡು ತಮ್ಮ ಜಮೀನು ಫಲವತ್ತುಗೊಳಿಸಿಕೊಳ್ಳುವುದು ಒಳ್ಳೆಯದು. ಸಿಂಪಡಿಸಲು ಸ್ವಲ್ಪ ಮಟ್ಟಿನ ಸೆಗಣಿ ಬಿಟ್ಟರೆ ಮತ್ತೇನು ಹೊರಗಿನ ವಸ್ತುಗಳು ಬೇಕಾಗಿಲ್ಲ. ಒಂಥರ ಇದು ಪೊಗಸಟ್ಟೆಯಾಗಿ ಸಿಗುವ ಗೊಬ್ಬರ ಎನ್ನಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 10:30 ಗುಜರಾತ್ನ ಏಕತಾ ನಗರದಲ್ಲಿ ಆಯೋಜಿಸಲಾಗಿರುವ ಪರಿಸರ ಖಾತೆಯ ರಾಜ್ಯ ಸಚಿವರೊಂದಿಗಿನ ರಾಷ್ಟೀಯ ವಿಚಾರ ಸಂಕಿರಣ ವಿಡಿಯೋ ಸಂವಾದವನ್ನು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಬಹುದು. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಭಾರತ ಸರ್ಕಾರ. ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ, ಸಂಭಾಳಿಸುತ್ತ ಸಾಗೋಣ ಬಾಳ ಪಥದಲ್ಲಿ. ನಮಸ್ಕಾರ ಗೆಳೆಯರೆ, ಜನಪ್ರಿಯತೆಯ ಹೊಸ ಎತ್ತರವನ್ನ ತಲುಪುತ್ತಿದೆ ನಿಮಗಿಷ್ಟವಾದ ಪ್ರೋಗ್ರಾಂ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಇದನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣದ ವತಿಯಿಂದ. ಗೆಳೆಯರೆ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗವು ಸಾಮಾಜಿಕ ಕುರೀತಿ ನಿವಾರಣೆ ಹಾಗೂ ಸಮಾಜದ ವಂಚಿತ ವರ್ಗದ ಉತ್ಥಾನಕ್ಕೆ ಕಟಿಬದ್ಧವಾಗಿದೆ. ಖಂಡಿತ, ಜನಕಲ್ಯಾಣದ ಅನೇಕ ಯೋಜನೆಗಳ ಮೂಲಕ ವಿಭಾಗವು ತನ್ನ ಗುರಿ ಸಾಧನೆಯ ನಿಟ್ಟಿನಲ್ಲಿ ಮುಂದುವರಿಯುತ್ತಿದೆ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗಾಗಿ ವಸತಿ, ಶಾಲೆ, ವಿದ್ಯಾರ್ಥಿ ನಿಲಯ, ಕೌಶಲ್ಯ ತರಬೇತಿ ಮತ್ತು ಸ್ಕಾಲರ್ಶಿಪ್ ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಈ ವರ್ಗದ ಜನರಿಗೆ ತಮ್ಮ ಸ್ವಂತ ಉದ್ಯೋಗ ಸ್ಥಾಪಿಸಲು ಸುಲಭ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. ನಿರಾಶ್ರಿತ ವೃದ್ಧರಿಗೆ ವಿಭಾಗದ ವತಿಯಿಂದ ಹಣಕಾಸು ಸಹಾಯ ಪಡೆಯುವ ವೃದ್ಧಾಶ್ರಮಗಳಲ್ಲಿ ಉಚಿತ ವಸತಿ, ಭೋಜನ, ಚಿಕಿತ್ಸೆ ಸೌಲಭ್ಯಗಳಿವೆ. ಸಮಾಜದಲ್ಲಿ ಉಪೇಕ್ಷಿತ ಜೀವನ ನಡೆಸುವಂತಹ ಟ್ರಾನ್ಸ್ಜೆಂಡರ್ ಮತ್ತು ಭಿಕ್ಷುಕ ವರ್ಗದ ಕಲ್ಯಾಣಕ್ಕಾಗಿ ಯೋಜನಾಬದ್ಧ ರೀತಿಯಲ್ಲಿ ಕೆಲಸ ನಡೆಸಲಾಗುತ್ತಿದೆ. ಗೆಳೆಯರೆ, ತಂದೆ ತಾಯಿ ಹಾಗೂ ಮನೆಯ ಹಿರಿಯ ಸದಸ್ಯರ ಹಿತರಕ್ಷಣೆ ಮಾತ್ರವಲ್ಲದೆ ಅವರ ಜೀವನೋಪಾಯ ಮತ್ತು ಆರೈಕೆಯ ಜವಾಬ್ದಾರಿಯನ್ನು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಮೂಲಕ ಅಧಿನಿಯಮದ ವ್ಯಾಪ್ತಿಗೆ ತಂದು ಶ್ಲಾಘನೀಯ ಕೆಲಸ ಮಾಡಲಾಗಿದೆ. ಗೆಳೆಯರೆ, ಸಮಾಜದಲ್ಲಿ ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಸಮಸ್ಯೆ ಗಂಭೀರವಾಗಿದೆ. ದೇಶದ ಯುವ ಪೀಳಿಗೆಯಲ್ಲಿ ಹೆಚ್ಚುತ್ತಿರುವ ನಶಾ ಪ್ರವೃತ್ತಿ ಕುರಿತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಜಾಗೃತವಾಗಿದೆ. ಹಾಗಾಗಿ 15 ಆಗಸ್ಟ್ 2020 ನಶಾದ ವಿಚಾರದಲ್ಲಿ 272 ಜಿಲ್ಲೆಗಳನ್ನು ನಶಾ ಮುಕ್ತ ಭಾರತ ಅಭಿಯಾನದಲ್ಲಿ ತೊಡಗಿಸಲಾಗಿದೆ. ಗೆಳೆಯರೇ, ಈ ಅಭಿಯಾನ ಸೋಷಿಯಲ್ ಮತ್ತು ಇತರ ಆಕ್ಟಿವಿಟೀಸ್ ಮೂಲಕ 7,70,00,000 ಜನರಿಗೆ ತಲುಪುತ್ತಿದೆ. 2,92,00,000 ಅಧಿಕ ಯುವಜನರು ಈ ಅಭಿಯಾನದಲ್ಲಿ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. 8,000 ಮಂದಿ ತರಬೇತಿ ಪಡೆದ ವಾಲಂಟಿಯರ್ಸ್ ಈ ಅಭಿಯಾನದಲ್ಲಿ ತೊಡಗಿ ಇದನ್ನು ಬಲಪಡಿಸಿ ವಿಸ್ತರಿಸುತ್ತಿದ್ದಾರೆ. ಗೆಳೆಯರೇ, 4,000 ಹೆಚ್ಚಿನ ಯುವ ಮಂಡಲಗಳು NYKS ಮತ್ತು NSS ವಾಲಂಟಿಯರ್ಸ್ ಮತ್ತು ಯೂತ್ ಕ್ಲಬ್ಸ್ ಕೂಡ ಈ ಅಭಿಯಾನದಲ್ಲಿ ತೊಡಗಿ ತಮ್ಮ ಸೇವೆ ನೀಡುತ್ತಿದ್ದಾರೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸಂಪೂರ್ಣ ನಶಾ ನಿವಾರಣೆಗಾಗಿ ಕಟಿಬದ್ಧವಾಗಿದೆ. ಗೆಳೆಯರೇ, ನಮ್ಮ ಇಂದಿನ ಕತೆ ಕೂಡ ಇದೇ ವಿಷಯದ ಕುರಿತಾಗಿದೆ. ಈಗ ಕೇಳಿ ನಮ್ಮ ಇಂದಿನ ಕತೆ ಕೊನೆಯ ಜೂಜು. ರೀ ಏನ್ರಿ, ಮಧ್ಯಾಹ್ನ ಆಗ್ತಾ ಬಂತು. ಓ ದೇವ್ರೆ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಇವರಂತೂ ಹಾಸಿಗೆ ಬಿಟ್ಟು ಹೇಳೋದೇ ಇಲ್ಲ. ಸರಿ ಎದ್ದೆ, ಈಗ ಏನ್ ಹೇಳ್ಬೇಕು? ರಜೆ ದಿನ ಆದ್ರೂ ಆರಾಮಾಗಿ ನಿದ್ದೆ ಮಾಡಕ್ ಬಿಡೆ, ಸಂಜೆ ಆಗೋದಕ್ಕೆ ಇನ್ನೂ ಬಹಳ ಹೊತ್ತಿದೆ. ಅಷ್ಟು ಬೇಗ ಎಬ್ಬಿಸ್ಬಿಟ್ಟಿಯ. ನನ್ನ ಅದೃಷ್ಟದ ಸೂರ್ಯ ಆಗ್ಲೇ ಮುಳುಗಿ ಆಗಿದೆ. ರಜೆ ದಿನ ನಶ ಮಾಡೋದು, ಜೂಜು ಆಡೋದು, ಇಷ್ಟು ಮಾತ್ರ ಗೊತ್ತು ನಿಮ್ಗೆ? ರಾಣಿ ನೋಡು, ಜೂಜಾಡಿ ಗೆದ್ದು ಬಂದ ಹಣವನ್ನ ನಿನಗಾಗಿ ಖರ್ಚು ಮಾಡ್ತೀನಲ್ಲ. ಮತ್ತೆ ನನ್ಗೆ ಬೇಡ ನಿಮ್ಮ ಜೂಜಿನ ಹಣ. ಒಳ್ಳೆ ನೌಕರಿ ಇದೆ, ಅದನ್ನು ಪ್ರಾಮಾಣಿಕತೆಯಿಂದ ಮಾಡಿ ಅಷ್ಟೇ ಸಾಕು. ಕಳೆದ ಬಾರಿ ಗೆದ್ದಾಗ ನಿನಗೆ ಚಿನ್ನದ ಬಳೆ ಮಾಡಿಸಿಲ್ಲ, ಮತ್ತೆ ಈ ಬಾರಿ ಹೆಚ್ಚು ಹಣ ಕಟ್ತೀನಿ. ಒಂದೇ ಬಾರಿ ಭಾರಿ ಹಣ ಸಿಕ್ಕಿದ್ರೆ ಮತ್ತೆ ಮತ್ತೆ ಜೂಜಾಡ್ಬೇಕಾಗಿಲ್ಲ. ಬಿಟ್ಟು ಬಿಡ್ತೀನಿ. ಮತ್ತೆ ಶರಾಬು? ಜೂಜ್ ಬಿಟ್ರೆ ಶರಾಬು ತಾನಾಗಿ ಬಿಟ್ಟೋಗತ್ತೆ. ಆದ್ರೆ ಮೀನಾ, ಈ ಬಾರಿ ನನಗೆ ನಿನ್ನ ಅತಿ ಸಹಕಾರ ಸಹಯೋಗ ಬೇಕು. ಏನ್ ಬೇಕು ನನ್ನಿಂದ? ಅದೇ, ನಿನ್ನ ಸಹಕಾರ ಅಂದ್ರೆ ನಿನ್ನ ಎಲ್ಲ ಒಡವೆ. ತಲೆ ಕೆಟ್ಟಿದ್ಯ ನಿಮ್ಗೆ? ಇಲ್ಲ, ನಾನ್ ಕೊಡಲ್ಲ ನನ್ನ ಒಡವೆ. ಹುಚ್ಚನಾಗಿ ಮಾತಾಡ್ಬೇಡ ಕಣೆ, ಅಂತ ಅವಕಾಶ ಜೀವನದಲ್ಲಿ ಒಂದೇ ಬಾರಿ ಸಿಗೋದು. ನನ್ನ ಮಾತು ನಂಬು, ನನಗ್ ಗೊತ್ತು ನಾಳೆ ಯಾವ ನಂಬರ್ ತೆರೆಯತ್ತೆ ಅಂತ. ನಾನು ಒಂದು ಬಾರಿ ಹೇಳಿದೆ ನಿಮ್ಗೆ, ನಾನು ಕೊಡಲ್ಲ ಅಂದ್ರೆ ಕೊಡೋದೇ ಇಲ್ಲ. ನಾನು ನೋಡ್ತೀನಿ ಕೊಡದೆ ಎಲ್ಲ ಹೋಗ್ತೀನಿ ಅಂತ. ಮೈನಾಡ ಎಲ್ಲ ಒಡವೆ ಕದ್ದೆ, ದೊಡ್ಡ ಜೂಜಾಡಿದೆ, ಸೋತೆ. ಈಗಂತೂ ಶರಾಬಿನ ನಶಾನು ತಲೆಗೆ ಹತ್ತಲ್ಲ. ನಶಾ ಹತ್ತೋದೇಗೆ? ಜೂಜಾಡುವರು ಸೋತ್ರೆ ಶರಾಬ್ ಕೂಡ ಶರಬತ್ ಆಗ್ಬಿಡುತ್ತೆ. ನೀ ಅನ್ನೋದು ನಿಜ ಗೆಳೆಯ. ಈ ಸೋಲಿನ ಬೇಜಾರ ಮರೆಸೋ ಉಪಾಯ ಹೇಳೋ ವಿನೋದ. ನೋಡ್ ಮನೋಜ್, ನೀನು ಇದನ್ನು ಸೇದು, ಹೊಗೆ ಒಳಗೆ ಹೋದಾಗ ಆ ಟೆನ್ಷನ್ ಎಲ್ಲ ಹೊರಗೆ ಬರುತ್ತೆ. ಎಳಿ ಎಳಿ ಎಳಿ ವಿನೋದ್, ನಿನ್ನ ಈ ಒಂದೊಂದು ಪುಡಿ ಅಂದ್ರೆ ಕಟ್ಟಿಗೆ ಹಣ ಇಲ್ಲ ನನ್ನ ಬಳಿ. ಹಣ ಯಾರು ಕೇಳಿದ್ರೋ ನಿನ್ನಲ್ಲಿ, ನನ್ನ ಕಡೆಯಿಂದ ಉಡುಗೊರೆ ಅಂತ ತಿಳ್ಕೋ. ಸರಿ, ಹಾಗಾದ್ರೆ ಬಹಳ ಟೆನ್ಷನ್ ಇದೆ ಮಾರಾಯ. ಇನ್ನು ಇನ್ನು ಎರಡು ದಮ್ ತಗೋ. ಹಾ ಹಾ ಹಾ, ಹಣ ಆಮೇಲೆ ವಸೂಲ್ ಮಾಡ್ತೀನಿ. ಮನೋಜ್ ಶರಾಬು ಕುಡಿತಿದ್ದ. ಈಗ ವಿನೋದ್ ಸ್ಮ್ಯಾಕ್ ಸೇದುವ ಚಟ ಹಿಡಿಸಿದ. ಪರಿಣಾಮ ಮನೋಜ್ ತನ್ನ ನೌಕರಿ ಕಳ್ಕೊಂಡ. ಮನೆಯ ಸ್ಥಿತಿಯು ಕೆಟ್ಟು ಹೋಯಿತು. ಯಾರು ನೀವು? ನನ್ನ ಹೆಸರು ವಿನೋದ್, ಮನೋಜನ ಗೆಳೆಯ. ಮನೋಜ್ ದಾರಿಲಿ ಬಿದ್ದಿದ್ದ, ಕರ್ಕೊಂಡ್ ಬಂದೆ. ನಾಳೆ 55 ನಂಬರ್ ಬರ್ತೇ, ಬರ್ದಿಟ್ಕೋ. ನಾಳೆ 55 ನಂಬರ್ ಖಂಡಿತ ಬರುತ್ತೆ. ಅತ್ತಿಗೆ, ಮನೋಜ್ ನನ್ನಿಂದ ಬಹಳ ಹಣ ತಗೊಂಡಿದ್ದಾನೆ. ನೋಡಿ ಅಣ್ಣ, ಇವರ ಸ್ಥಿತಿ ನೋಡ್ತಿದ್ದೀರಲ್ಲ ನೀವು. ಇವರಿಗೆ ಎಚ್ಚರ ಆದಾಗ ನಾನು ಹೇಳ್ತೀನಿ. ಆದ್ರೂ ಎಷ್ಟು ಹಣ ಬಾಕಿದೆ ನಿಮ್ಗೆ? 60,000 ಬಾಕಿದೆ. ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಗೆಳೆಯ ಅಂತ ಸಹಾಯ ಮಾಡಿದೆ. ಆದ್ರೆ ಈಗ ನನಗೆ ಹಣ ಕೇಳದೆ ಬೇರೆ ದಾರಿ ಇಲ್ಲ. ನೋಡಿ, ನನ್ನಲ್ಲಿ ಬಾಕಿ ಉಳಿದಿರೋದು ಈ ಮಂಗಳ ಸೂತ್ರ ಮಾತ್ರ. ನೀವು ಬೇಕಾದ್ರೆ ಇದನ್ನೇ ತಗೋಬಹುದು. ತಗೊಳ್ಳಕ್ಕೆ ಬಯಸಲ್ಲ, ಆದ್ರೆ ಅನಿವಾರ್ಯ ತಗೋಬೇಕಾಗತ್ತೆ. ಕೊಟ್ಟು ಬಿಡಿ. ಗೆಳೆಯರೇ, ನಶ ಎಂಬುದು ಮನುಷ್ಯನ ಬುದ್ಧಿ ಮತ್ತು ವಿವೇಕವನ್ನ ಕೆಡಿಸುತ್ತದೆ. ಒಳಿತು ಕೆಡುಕು ಸರಿ ತಪ್ಪು ಯಾವುದು ಕೂಡ ತಿಳಿಯುವುದಿಲ್ಲ. ಆದರೆ ಮೀನಾಳ ದೃಷ್ಟ ಚೆನ್ನಾಗಿತ್ತು. ಸಮಯ ಇರುವಾಗಲೇ ಮನೋಜ್ನನ್ನು ನಶಾ ಮುಕ್ತ ಕೇಂದ್ರಕ್ಕೆ ಸೇರಿಸಿದ್ಲು. 6 ತಿಂಗಳಲ್ಲಿ ಮನೋಜ್ ನಶಾ ಮುಕ್ತ ಕೇಂದ್ರದಲ್ಲಿ ಸುಧಾರಿಸಿಕೊಂಡ. ನನ್ನ ಕ್ಷಮಿಸು ಮೀನಾ, ಈ ನಶಾದಿಂದಾಗಿ ನಾನು ತಪ್ಪು ಮಾಡಿದೆ. ಕ್ಷಮಿಸು, ನೀನು ಹೊಸ ಬದುಕು ಕೊಟ್ಟ ನಿನಗೆ ನಾನು ಹೇಗೆ ಧನ್ಯವಾದ ಹೇಳೋದು. ನೀವು ಹುಷಾರಾದ್ರಲ್ಲ, ನನ್ಗೆ ಇದೇ ದೊಡ್ಡ ವಿಷಯ. ಧನ್ಯವಾದ ಹೇಳ್ಬೇಕಾದ್ದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ, ನಶಾ ಮುಕ್ತಿ ಕೇಂದ್ರದ ಡಾಕ್ಟರ್ ಮನೋಚಿಕಿತ್ಸಕರು ಯೋಗ ಮತ್ತು ಕೌನ್ಸಿಲಿಂಗ್ ಸಹಾಯದಿಂದ ಯಾವ ಖರ್ಚು ಇಲ್ಲದೆ ನಿಮ್ಮ ವಸತಿ ಊಟ ಮತ್ತು ಉತ್ತಮ ಚಿಕಿತ್ಸೆ ಆಗಿದೆ. ಅದೇನು ನಿಜ? ಗೆಳೆಯರೇ, ಈಗ ಸಮಯ ಮನೋರಂಜನೆಗಾಗಿ ಕೇಳಿ ಈ ಹಾಡು. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ಗೆಳೆಯರೇ, ದೇಶದ 272 ಜಿಲ್ಲೆಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ 500ಕ್ಕಿಂತಲೂ ಅಧಿಕ ನಶಾಮುಕ್ತಿ ಕೇಂದ್ರಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ನ್ಯಾಷನಲ್ ಟೋಲ್ ಫ್ರೀ ಡ್ರಗ್ ಡಿ ಎಡಿಕ್ಷನ್ ಹೆಲ್ಪ್ಲೈನ್ ನಂಬರ್ಗೆ, ಅಂದರೆ 1444 46 ಡಯಲ್ ಮಾಡಬಹುದು. ಗೆಳೆಯರೇ, ನ್ಯಾಷನಲ್ ಟೋಲ್ ಫ್ರೀ ಡ್ರಗ್ ಡಿ ಎಡಿಕ್ಷನ್ ಹೆಲ್ಪ್ಲೈನ್ ನಂಬರ್ 1444 46. ಸರಿ, ಈಗ ಸಮಯ ಒಂದು ಪ್ರಶ್ನೆ ಕೇಳುವುದಕ್ಕಾಗಿ. ಇಂದಿನ ಪ್ರಶ್ನೆ: ವಿನೋದ್ ಮೀನಾಳಿಂದ ಅವಳ ಮಂಗಲ ಸೂತ್ರವನ್ನು ತೆಗೆದುಕೊಂಡನೆ. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ವಿನೋದ್ ಮೀನಾಳಿಂದ ಅವಳ ಮಂಗಳ ಸೂತ್ರ ತೆಗೆದುಕೊಂಡನೆ. ನಿಮ್ಮ ಉತ್ತರದ ಜೊತೆ ಇಂದಿನ ಎಪಿಸೋಡ್ ನಂಬರ್ ಕೂಡ ಬರೆದು ಕಳಿಸಲು ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 50, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 50, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಬಾಕ್ಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ನಿಮ್ಮ ಉತ್ತರವನ್ನು ಇಮೇಲ್ ಮೂಲಕ ಕೂಡ ಕಳಿಸಬಹುದು. ಅದರಲ್ಲಿ ನಮ್ಮ ಎಪಿಸೋಡ್ ನಂಬರ್ ಅನ್ನು ಅಗತ್ಯವಾಗಿ ಬರೆದು ಕಳಿಸಿ. ಗೆಳೆಯರೇ, ನಮ್ಮ ಇಮೇಲ್ ಐಡಿ ನೋಟ್ ಮಾಡಿಕೊಳ್ಳಿ: mosjsrp@gmail.com. ಸರಿಯಾದ ಉತ್ತರ ಬರೆದವರ ಹೆಸರನ್ನು ಲಕ್ಕಿ ಡ್ರಾದ ಮೂಲಕ ಪ್ರಕಟಿಸಲಾಗುವುದು. ಲಕ್ಕಿ ಡ್ರಾ ವಿಜೇತರಿಗೆ ಸಿಗಲಿದೆ 200 ರೂಪಾಯಿಗಳ ಪುರಸ್ಕಾರ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುವಂತಹ ಈ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಖಂಡಿತ ನಿಮಗೆ ಇಷ್ಟವಾಗಿರಬಹುದು. ಸರಿ ಗೆಳೆಯರೇ, ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಪ್ರಾಯೋಜಿತ